ಆಹಾರ ಪದ್ಧತಿ, ಆಹಾರವನ್ನು ಸೇವಿಸ್ತಾ ಇದ್ವಿ, ಅದೆಲ್ಲರಿಗೂ ಗೊತ್ತೇ ಇದೆ. ಸೊ ಆ ತರದ ಒಂದು ಒಳ್ಳೆ ಪದ್ಧತಿ ನಾವು ನಮ್ಮಲ್ಲಿ ಬೆಳೆಸ್ಕೋಬೇಕು ಅಂತಂದ್ರೆ ಬೆಳೆ ಪದ್ಧತಿ, ಹಾಗೆ ಆಹಾರ ಒಳ್ಳೆಯ ಆಹಾರ ಸೇವಿಸಬೇಕು ಅಂತಂದ್ರೆ ನಾವು ಈ ತರ ಒಂದು ಪದ್ಧತಿಯನ್ನು ಬಳಸ್ಕೊಳ್ಬೇಕಾಗುತ್ತೆ, ಅಳವಡಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ನೈಸರ್ಗಿಕ ಕೃಷಿ ಇರ್ಬೋದು, ಸಾವಯವ ಕೃಷಿ ಇರ್ಬೋದು, ಇವೆಲ್ಲ ತುಂಬಾ ಹೆಚ್ಚಿನ ಒಂದು ಮಹತ್ವವನ್ನು ಪಡಿತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಇನ್ನೊಂದು, ಈಗ ನೈಸರ್ಗಿಕ ಕೃಷಿ ಅಂತವೆ ಮತ್ತೆ ಸಾವಯವ ಕೃಷಿ ಅಂತವೆ, ಏನು ಇದರಲ್ಲಿ ಸಣ್ಣ ಪ್ರಮಾಣದ ವ್ಯತ್ಯಾಸ ಉಂಟು ಸರ್? ವ್ಯತ್ಯಾಸ ಅಂದ್ರೆ ಸರ್, ಈಗ ನಾವು ನಮ್ಮ ರಾಜ್ಯದಲ್ಲಿ ನೋಡಿದ್ರೆ ನಮ್ಮ ಅಷ್ಟೇನು ವ್ಯತ್ಯಾಸ ಕಂಡು ಬರಲ್ಲ ಸರ್. ಈಗ ನಮ್ಮ ರಾಜ್ಯದಲ್ಲಿ ನಾವು 2005 ಈಗ ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇದ್ವಿ. ಹಾಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ದೇಶದಲ್ಲಿಯೇ ನಮ್ಮ ರಾಜ್ಯ ಏನಿದೆ ಕರ್ನಾಟಕ ರಾಜ್ಯ ಒಂದು ಈ ಸಾವಯವ ಕೃಷಿ ನೀತಿಯನ್ನು ಹೊರತಂದಿರುವಂತಹ ಒಂದು ಮೊದಲನೇ ರಾಜ್ಯ ಆಗಿದೆ. ಸೊ ಹಾಗಾಗಿ ನಮ್ಮ ಏನು ಸಾವಯವ ಕೃಷಿ ನೀತಿಯಡಿ ನಾವೇನು ಸಾವಯವ ಕೃಷಿಯನ್ನು ಇಲ್ಲಿವರೆಗೆ ಏನು ಪ್ರಚಾರ ಪಡಿಸ್ತಾ ಬಂದಿದ್ದೀವಿ, ಅದು ಆಲ್ಮೋಸ್ಟ್ ನಾವು ನ್ಯಾಚುರಲ್ ಫಾರ್ಮಿಂಗ್ ಅಂತಲೇ ಹೇಳ್ಬೋದು, ನೈಸರ್ಗಿಕ ಕೃಷಿ ಅಂತಲೇ ಹೇಳ್ಬೋದು. ಬಟ್ ಆದ್ರೆ ನೀವು ಜಾಗತಿಕ ಮಟ್ಟದಲ್ಲಿ ನೋಡೋದಾದ್ರೆ ಈ ನೈಸರ್ಗಿಕ ಕೃಷಿಗೂ ಸಾವಯವ ಕೃಷಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಯಾಕೆ ಅಂತಂದ್ರೆ ಸಾವಯವ ಕೃಷಿ ಅಂತ ಅಂದಾಗ ಈ ಪರಿಕರ ಬಳಸುವಂತದ್ದು ಎರಡರಲ್ಲೂ ರಾಸಾಯನಿಕ ಬಳಸದೆ, ಈಗ ಕೀಟನಾಶಕಗಳು ಬಳಸದೆ, ಕೆಮಿಕಲ್ ಏನ್ ಹೇಳ್ತೀವಿ ಅದು ಬಳಸದೆ ಮಾಡುವಂತದ್ದೇ. ಆದ್ರೆ ಜಾಗತಿಕ ಮಟ್ಟದಲ್ಲಿ ನೋಡಿದ್ರೆ ಸಾವಯವ ಕೃಷಿ ಪದ್ಧತಿ ತುಂಬಾ ಎಕ್ಸ್ಪೆನ್ಸಿವ್ ಅಗ್ರಿಕಲ್ಚರ್ ಅಂತೀವಿ. ಯಾಕೆಂದ್ರೆ ಈ ಸಾವಯವ ಪರಿಕರಗಳನ್ನು ಹೊರಗಿಂದ ತಂದು ಬಳಸುವಂತದ್ದು. ಸೊ ಬೇರೆ ದೇಶಗಳಲ್ಲಿ ನೋಡಿದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಪದ್ಧತಿಯಡಿ ಈ ಸಾವಯವ ರೆಡಿಮೇಡ್ ಸಾವಯವ ಗೊಬ್ಬರಗಳೇನಿರುತ್ತೆ ಅದನ್ನ ತಂದು ಕ್ಷೇತ್ರ ಮಟ್ಟದ ಕ್ಷೇತ್ರದಲ್ಲಿ ಬಳಸುವಂಥದ್ದು, ಅದು ತುಂಬಾ ಜಾಸ್ತಿ ಎಕ್ಸ್ಪೆನ್ಸಿವ್ ಅಗ್ರಿಕಲ್ಚರ್ ಅಂತ ಆಗಿದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನೈಸರ್ಗಿಕ ಕೃಷಿ ಪದ್ಧತಿ ಕಡೆ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ. ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಹೊರಗಿಂದ ತರುವಂತಹ ಒಂದು ಪರಿಕರಗಳಿಗೆ ಜಾಸ್ತಿ ಒತ್ತು ಕೊಡ್ತಾ ಇಲ್ಲ. ಸ್ಥಳೀಯವಾಗಿ ರೈತರ ಹೊಲದಲ್ಲೇ ಮಾಡಿಕೊಳ್ಳುವಂಥದ್ದು ನಾವು ಇನ್ಸಿಟು ಪ್ರಿಪರೇಷನ್ ಅಂತೀವಿ. ಇನ್ಸಿಟು ಅಂದ್ರೆ ಕ್ಷೇತ್ರದಲ್ಲೇ ಮಾಡ್ಕೊಳ್ಳುವಂಥದ್ದು, ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಮಾಡುವಂಥದ್ದು ಈ ಪದ್ಧತಿ ನೈಸರ್ಗಿಕ ಪದ್ಧತಿ. ಈಗ ನಮ್ಮ ಸಾವಯವ ಕೃಷಿ ಪದ್ಧತಿ ನಮ್ಮ ರಾಜ್ಯದ ಸಾವಯವ ಕೃಷಿ ನೀತಿಯಲ್ಲೂ ಇದನ್ನೇ ಹೇಳಿರೋದು. ಸೊ ಹಾಗಾಗಿ ನಮ್ಮಲ್ಲಿ ಅಂತಷ್ಟು ವ್ಯತ್ಯಾಸ ಇಲ್ಲ. ಬಟ್ ಜಾಗತಿಕ ಮಟ್ಟದಲ್ಲಿ ನೋಡಿದ್ರೆ ನೈಸರ್ಗಿಕ ಕೃಷಿ ನ್ಯಾಚುರಲ್ ಫಾರ್ಮಿಂಗ್ ಅಂತ ಇತ್ತೀಚಿನ ದಿನಗಳಲ್ಲಿ ಏನ್ ಕಲಿತಾ ಇದ್ವಿ, ಸೊ ಮೋರ್ ಆಫ್ ಇನ್ಸಿಟು ನಮ್ಮ ಏನು ಕ್ಷೇತ್ರದಲ್ಲಿ ಮಾಡ್ಕೊಳ್ಳುವಂಥದ್ದು. ಸಾವಯವ ಕೃಷಿಯಲ್ಲಿ ಹೊರಗಿಂದ ತಂದು ಸಹ ಪರಿಕರಗಳನ್ನು ಸಾವಯವ ಪರಿಕರಗಳನ್ನೇ ಬಟ್ ಹೊರಗಿಂದ ತಂದು ಬಳಸ್ಕೊಳ್ಬಹುದು. ಸೊ ಇದು ಮೈನ್ ಡಿಫ್ರೆನ್ಸ್. ಆಯ್ತು ಮೇಡಮ್ ಅವರೇ, ಈಗ ಒಂದು ಕರೆ ಇದೆ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಎಲ್ಲಿಂದ? ನಮಸ್ಕಾರ ಸರ್. ನಮಸ್ತೆ, ಪ್ರಶ್ನೆ ಕೇಳಿ. ಮೈಸೂರು ಜಿಲ್ಲೆ ಶ್ರೀನಾರಸಬರ ತಾಲೂಕು ಸೋಸ್ನೆಯಿಂದ ಮಾವೆ ಸಟ್ಲು ಮಾಡುವ ನಮಸ್ಕಾರಗಳು ಗುರುಗಳೇ. ನಮಸ್ಕಾರ, ಪ್ರಶ್ನೆ ಕೇಳ್ಬಿಡಿ ಸರ್. ಸಾವಯವ ಇದರಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ಉತ್ಪನ್ನ ಜಾಸ್ತಿ ಆದ್ದು ಸಾವಯವ ಬೇಸಾಯದಲ್ಲಿ ಉತ್ಪನ್ನ ಜಾಸ್ತಿ ಆದಂತ ಒಂದ್ ಪ್ರಶ್ನೆ. ಎರಡನೇ ಪ್ರಶ್ನೆ, ಕೃಷಿ ಮೌಲ್ಯ ಉತ್ಪಾದನೆಯಲ್ಲಿ ನಿಧಿ ಎಲ್ಲಿ ಬರುತ್ತೆ ಅನ್ನೋದು ಎರಡನೇ ಪ್ರಶ್ನೆ. ಇಲ್ಲ, ಅದು ಒಂದ್ ಪ್ರಶ್ನೆಗಷ್ಟೇ ಇವರು ಉತ್ತರ ಕೊಡ್ತಾರೆ. ಆ ಪ್ರಶ್ನೆಯನ್ನ ನಾವು ಆಮೇಲೆ ಕೊಡ್ತೇವೆ. ನಿಮ್ ಈಗ ಸುಮ್ನೆ ಒಂದೇ ಪ್ರಶ್ನೆಗೆ ಉತ್ತರ ತಗೊಳ್ಳಿ ಮೇಡಮ್. ಮೊದಲಿಗೆ ಪ್ರಶ್ನೆ ನೀವು ಕೇಳ್ತಾ ಇದ್ದೀರಾ, ನೈಸರ್ಗಿಕ ಕೃಷಿ ಉತ್ಪನ್ನ ಜಾಸ್ತಿ ಬರುತ್ತೋ ಅಥವಾ ಸಾವಯವ ಕೃಷಿಯಲ್ಲಿ ಜಾಸ್ತಿ ಬರುತ್ತಂತ. ಸೊ ನಾನು ಈಗಾಗಲೇ ಹೇಳಿದಂಗೆ ಸರ್, ಬೋತ್ ಎರಡೂ ಪದ್ಧತಿಯಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಅನಿವರಿಸುವ ತತ್ವಗಳು ಒಂದೇ ಆಗಿರುತ್ತೆ ಸರ್. ಅಂದ್ರೆ ಈಗ ಎರಡು ಪದ್ಧತಿಯಲ್ಲೂ ಈಗ ಮುಖ್ಯವಾಗಿ ಏನು ಅಂದ್ರೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡುವಂಥದ್ದು. ಹಾಗಾಗಿ ಮತ್ತೆ ನೈಸರ್ಗಿಕ ಕೃಷಿಯಲ್ಲೂ ಅಷ್ಟೇ, ಸಾವಯವ ಪದ್ಧತಿಯಲ್ಲಿ ಅಲ್ಲಾದ್ರೂ ಅಷ್ಟೇ, ಸ್ಥಳೀಯವಾಗಿ ಏನು ಸಗಣಿ, ಗಂಜಲ, ಗೊಬ್ಬರ ಹಾಗೂ ಸ್ಥಳೀಯ ಲಭ್ಯವಿರುವ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಮುಖ್ಯವಾಗಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡುವಂತಹ ವಿಧಾನ. ಈಗ ಮಣ್ಣಿನ ಫಲವತ್ತೆ ಹೆಚ್ಚಾದ ತಕ್ಷಣ ತಿಳಿದಿರುವಂಗೆ ಉತ್ಪನ್ನನು ಜಾಸ್ತಿ ಆಗುತ್ತೆ, ಬೆಳೆ ಉತ್ಪನ್ನನು ಜಾಸ್ತಿ ಆಗುತ್ತೆ. ಹಾಗಾಗಿ ಮುಖ್ಯವಾಗಿ ಏನು ಮಣ್ಣಿನ ಸತ್ವ ಇದೆ, ಮಣ್ಣಿನ ಫಲವತ್ತತೆ ಇದೆ, ಅದನ್ನು ಜಾಸ್ತಿ ಮಾಡಿಕೊಂಡು ಬೇಕಾಗಿರುವಂತಹ ಏನು ಕೀಟನಾಶಕ ಅಥವಾ ಏನಿದೆ ಅದನ್ನ ಸ್ಥಳೀಯವಾಗಿ ಉಪಯೋಗಿಸ್ಕೊಂಡು ಮಾಡುವುದರಿಂದ ಎರಡರಲ್ಲೂ ಉತ್ಪನ್ನದಲ್ಲಿ ಅಷ್ಟು ವ್ಯತ್ಯಾಸ ಬರೋದಿಲ್ಲ. ಆದ್ರೆ ನೀವು ಸಡನ್ ಆಗಿ ಕೆಮಿಕಲ್ ಫಾರ್ಮಿಂಗ್ ಅಂತ ಏನ್ ಹೇಳ್ತೀವಿ ಅದರಿಂದ ನೈಸರ್ಗಿಕ ಅಥವಾ ಸಾವಯವ ಕೃಷಿಗೆ ಪರಿವರ್ತನೆ ಸಡನ್ ಆಗಿ ಆಗುವಾಗ ಕೆಲವೊಂದು ಟೈಮ್ ಉತ್ಪನ್ನದಲ್ಲಿ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆ ಇದೆ, ಅದು ಕೆಲವೊಂದು ಬೆಳೆಗಳಲ್ಲಿ ಹಾಗೂ ಕೆಲವೊಂದು ವಲಯಗಳಲ್ಲಿ ಆಗುವಂತದ್ದಿದೆ. ಅದನ್ನೇ ಅದು ಯಾಕೆಂದ್ರೆ ನಮ್ಗೆಲ್ಲರೂ ಗೊತ್ತಿರೋಗೆ ಮಣ್ಣಿನ ಫಲವತ್ತೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗಿದ್ದು ಈಗ ಅದನ್ನ ಹೆಚ್ಚಿಸಿ ಮತ್ತೆ ಸ್ವಲ್ಪ ಟೈಮ್ ಆಗುತ್ತೆ, ಅದು ಒಂದು ಸ್ಥಿರತೆ ಬರಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಹಾಗಾಗಿ ಕೆಲವೊಂದು ಟೈಮ್ ಉತ್ಪನ್ನ ಈಲ್ಡ್ ಕಮ್ಮಿ ಆಗುತ್ತೆ ಅಂತ ಹೇಳುವಂತ ಕೇಳಿ ಬರ್ತಾ ಇದೆ. ಆದ್ರೆ ಹಲವಾರು ಪ್ರಯೋಗಗಳು ನಡೆದಿದೆ,

ಅಲ್ಲ ನೀವು ಎಲ್ಲಿ ಗಾರ್ಡನ್ ಮಾಡ್ಬೇಕಂತ ಇದ್ದೀರಿ? ಹಲೋ, ಹಾರ್ಟಿಕಲ್ಚರ್ ಸಚಿವರೇ, ತಪ್ಪಲ್ ಪಲ್ಯ ಮಾಡಿದ್ದೀನಿ, ಎಂ ಎ ಮಾಡ್ಕೊಂಡಿದ್ದೀನಿ, ಎಂ ಎ ಆಗಿದೆ, ಇಷ್ಟು ವಿತ್ ಇಷ್ಟ ಆಗಿದೆ. ಅಗ್ರಿಕಲ್ಚರ್ ಏನೋ ಒಂದು ಇಂಟ್ರೆಸ್ಟ್ ಇದೆ, ಸ್ವಲ್ಪ ಟೈಮ್ ಹೋಗ್ಬೇಕಂತೇಳಿ ಮಾಡ್ಬೇಕಂತ ಮಾಡಿ ಸರ್. ಸಾವಯವ ಕೆಮಿಕಲ್ ಗೊಬ್ಬರ ಹಾಕಬೇಕಂದ್ರೆ ಸರ್ ಒಂದೇ ನಡೆಯಂಗಿರ್ತಾವ. ಅಲ್ಲ ನೀವು ಪ್ರಶ್ನೆ ಏನು, ಅಲ್ಲ ನಿಮ್ದು ಏರಿಯಾ ತುಂಬಾ ಕಡಿಮೆ ಇದೆ, ಅದರಲ್ಲಿ ಗಾರ್ಡನ್ ಮಾಡ್ಬೇಕಂದ್ರೆ ನೀವು ಗ್ರೀನ್ ಹೌಸ್, ಗ್ರೀನ್ ಹೌಸ್ ಅಥವಾ ಪಾಲಿ ಹೌಸ್ ಹಾಕಿ ಮಾಡಬಹುದು. ನೀವ್ ಏನ್ ಬೆಳಿಬೇಕು ಅಂತ ಇದ್ರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಏರಿಯಾ ಇದೆ, ಎಷ್ಟು ಏರಿಯಾ ಇದೆ? ತಪ್ಪಲ್ ಪಲ್ಯ ಸರ್, ತಪ್ಪಲ್ ಪಲ್ಯ ಸೊಪ್ಪು ಅಲ್ಲ. ನಿಮ್ದು ಒಂದು ಏರಿಯಾ ಎಷ್ಟಿದೆ ಅದ್ರ ಮೇಲೆ ಜಾಗ ಎಷ್ಟಿದೆ, ನಿಮ್ದು ಗುಂಟೆ ಇದೆ, ಎಷ್ಟು ಎಕರೆ ಇದೆ ಜಾಗ? ನಾನು ನೋಡಿದ್ರೆ ಮಾತ್ರ ಹೇಳಿ ಎಷ್ಟು ಗುಂಟೆನಾ ಹೆಂಗೆ? ಧನ್ಯವಾದಗಳು. ನಿಮ್ದು ಏರಿಯಾ ತುಂಬಾ ಕಡಿಮೆ ಇದೆ ಅಂದ್ರೆ ನೀವು ವರ್ಟಿಕಲ್ ಫಾರ್ಮಿಂಗ್ ಅಂತ ಇದೆ ಅದು ಮಾಡಿ. ಬಹುಮಡಿ ನಿಮ್ದು, ನಿಮ್ದು ಮಹಡಿ ಕಟ್ಟಡ ಇರ್ತದಲ್ಲ, ಆ ಕಟ್ಟಡದ ಅಂಚಿಗೆ ನೀವು ಕಟ್ಟಡದ ಅಂಚಿಗೆ ಎಫ್ಸ್ರಿ ಅಂತ ಹೇಳ್ತಾರೆ. ಹೌದು. ಹಲೋ ಹಲೋ, ಕೃಷಿರಂಗ ಹೆಸರೇಳಿ. ಹಲೋ ಸರ್, ಬೆಂಗಳೂರು ಆಕಾಶವಾಣಿ. ಹೌದು, ಪ್ರಶ್ನೆ ಕೇಳಿ. ಬೆಂಗಳೂರು ಎಲ್ಲ ರಾಜ್ಯದಾದಂತೆ ಎಲ್ಲ ಆಕಾಶವಾಣಿ ಕೇಂದ್ರಗಳ ಮೂಲಕ, ಎಲ್ಲ ಆಕಾಶವಾಣಿ ಕೇಂದ್ರಗಳ ಮೂಲಕ ಇದು ಪ್ರಸಾರ ಆಗ್ತಾ ಇದೆ. ಕೇಳಿ ಪ್ರಶ್ನೆ ಕೇಳಿ. ನನ್ನ ಪ್ರಶ್ನೆ ಏನಂದ್ರೆ, ಹಾ ನೋಡಿ ಸರ್, ಈಗ ನಾವು ಮಾಡುದು ಮನೆ ಸುಟ್ಟು ಹೋದ್ಮೇಲೆ ಬಾವಿ ದೊಡ್ಡದಾಗಿ ಆಗ್ತದೆ, ಯಾಕಂದ್ರೆ ಸರ್ಕಾರದಿಂದ ಎಲ್ಲಾ ಅಲ್ಲ ನೀವು ಅಲ್ಲ ನೀವು ರೇಡಿಯೋ ಸೆಟ್ ದೂರ ಇಡಿ, ಪ್ರಶ್ನೆನ ಸ್ಪಷ್ಟವಾಗಿ ಕೇಳಿ, ನಿಮ್ಮ ಒಗಟೆಲ್ಲ ಹೇಳಬೇಡಿ ದಯವಿಟ್ಟು. ಸರಿ ಸರ್, ನೇರ ಪ್ರಶ್ನೆ ಕೇಳಿ ಏನಂತ. ಬೇರೆಯವ್ರು ಕೇಳ್ತಾರೆ, ಅವ್ರಿಗೆ ಸಮಯ ಇಲ್ಲ, ದಯವಿಟ್ಟು ಕೇಳಿ ಜಲ್ದಿ. ಸಾವಯವ ಅಂದ್ರೆ ಇದು ಕಾಡು ಸೊಪ್ಪು ಮತ್ತೆ ನಮ್ಮ ಹಟ್ಟಿ ಗೊಬ್ಬರ ಇದ್ದದು, ಇದೆಲ್ಲ ಜೀವ ಜಂತುಗಳು ನಾಶ ಆಗಿದೆ ಅಂದ್ರೆ ಹಂಡು ಸ್ವಲ್ಪಣ ಅದು ಇದು ಎಲ್ಲ ಬಳಸ್ತಾ ಇದ್ದಾರೆ ಕೃಷಿಗಾಗಿ, ಎಲ್ಲ ಬೆಳೆ ಜಾಸ್ತಿ ಬರ್ಬೇಕಂತ. ನಮ್ಮ ಪ್ರಶ್ನೆ ಏನಂದ್ರೆ ಸಾವಯವದಲ್ಲಿ ಲಾಭ ಪಡ್ಕೊಳ್ಬೇಕಂತ ನಮ್ದು ಆಸೆ, ಅಷ್ಟೇ ಪ್ರಶ್ನೆ. ಅಷ್ಟೇನಾ, ಸಾವಯವ ಕೃಷಿ ಮಾಡ್ಬೇಕಂತ? ಆಯ್ತು, ಹೇಳ್ತಾ ಇದಾರೆ ಅದೇ ಉತ್ತರನ ಮೇಡಮ್. ಇನ್ನೊಮ್ಮೆ ಹೇಳ್ಬಿಡಿ. ಇದು ಮನೆ ಸುಟ್ಟು ಹೋದ್ಮೇಲೆ ನಾವು ಬಾವಿ ತೋಡ್ದಾಗೆ ಆಗ್ತ ಅಂತ ಅಷ್ಟೇ ಹೇಳುದು, ಒಂದು ಗಾದೆ ಮಾತು. ಆಯ್ತು, ಸಾವಯವ ಕೃಷಿ ಮಾಡಿ ನೀವು, ಆಗ್ತದೆ. ಅದಕ್ಕೆ ತರಬೇತಿ ಎಲ್ಲ ಕೊಡ್ತಾರೆ ಅಲ್ಲಿ, ಅಲ್ಲಿ ಕೃಷಿ ಇಲಾಖೆ ವತಿಯಿಂದ ಮಾಹಿತಿ ಸಿಗುತ್ತೆ. ತಮ್ಮ ಅಲ್ಲಿ ಕೃಷಿ ಕಾಲೇಜು ವಿಶ್ವವಿದ್ಯಾಲಯ ಅಲ್ಲೆಲ್ಲ ಹೋದ್ರೆ ನಿಮ್ಗೆ ಮಾಹಿತಿ ಸಿಗ್ತದೆ ಅಂತ ಈಗಾಗಲೇ ಹೇಳಿದ್ದಾರೆ. ಹಾಂ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಅಲ್ಲ ಕನೆಯ ಕರೆ. ಹಾಂ ಹೆಸರೇಳಿ ಸರ್, ಎಲ್ಲಿಂದ? ದಾವಣಗೆರೆ ಜಿಲ್ಲೆ ನೆಮ್ಮತಿಯಿಂದ ಅಂಪಣ್ಣ ಅಂತ. ಕೇಳಿ ಅಂಪಣ್ಣವ್ರು, ಬೇಗ ಕೇಳಿ, ಸಂಕ್ಷಿಪ್ತವಾಗಿ ಕೇಳಿ. ಹೋದ್ನೇ ವರ್ಷ ಗೋಡಂಬಿ ಹಾಕಿದಾನ ಸರ್, ನಾನು ಗೋಬರ್ ಗ್ಯಾಸ್ ಮಾಡಿದಾನೆ, ಚಿಕನ್ ವೇಸ್ಟ್ ಇಂದ ಮಾಡೋದ್ ಗೋಬರ್ ಗ್ಯಾಸ್, ಅದನ್ನ ಗಿಡಗಳಿಗೆ ಹಾಕ್ತದಾನೆ, ಎಷ್ಟು ಯಾವ ಪ್ರಮಾಣದಲ್ಲಿ ಹಾಕ್ಬೋದು ಅಂತ ಕೇಳ್ತಾರೆ. ನೀವು ಅದೇ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರನ್ನ ಭೇಟಿ ಮಾಡಿ ಉತ್ತರ ಕೊಡ್ತಾರೆ ಕೃಷಿ ಅಧಿಕಾರಿ. ಅಲ್ಲೇ ಕೃಷಿ, ನಿಮ್ ದಾವಣಗೆರೆ ಕೃಷಿ ಇಲಾಖೆ ಇದೆಯಲ್ಲ, ಅಲ್ಲಿ ಭೇಟಿ ಮಾಡಿ. ಕರೆ ಮಾಡಿದ್ಕೆ ಧನ್ಯವಾದಗಳು ಹಂಪಣ್ಣವರೇ. ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿನಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಇವತ್ತು ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಏನೆಂದ್ರೆ ಸಾವಯವ ಕೃಷಿ ಮತ್ತು ಕೃಷಿ ಮೂಲಭೂತ ಸೌಕರ್ಯ ನಿಧಿ ಇದಾಗಿತ್ತು. ಅನೇಕ ಕೇಳುಗರು ಕರೆ ಮಾಡಿದ್ರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಇವತ್ತು ನಮ್ಮ ಜೊತೆಗೆ ಶ್ರೀಮತಿ ಅನುರಾಧ ಮೇಡಮ್ ಅವರು, ಜಂಟಿ ಕೃಷಿ ನಿರ್ದೇಶಕಿ ಯೋಜನಾ ವಿಭಾಗದವರು, ಮತ್ತು ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆಯ ಆರ್ಥಿಕ ಸಲಹೆಗಾರರಾದ ಶ್ರೀ ಎಚ್ ಎಲ್ ಗೋವರ್ಧನ್ ಇಬ್ಬರಿಗೂ ಕೂಡ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತಮಗೆ ಮತ್ತೆ ಎಲ್ಲ ಆಕಾಶವಾಣಿ ಕೇಂದ್ರಗಳ ವತಿಯಿಂದ ನಮಸ್ಕಾರ, ಧನ್ಯವಾದಗಳು. ಧನ್ಯವಾದ. ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ, ಇನ್ನೊಮ್ಮೆ ಎಲ್ಲರಿಗೂ ನಮಸ್ಕಾರ. ಓಕೆ, ಥ್ಯಾಂಕ್ ಯು. ನಮಸ್ಕಾರ ರೈತ ಬಾಂಧವರೇ,

ಮನೆಗೆ ಹೋಗಿ ಮಾರುವಾಕೆ ಸತ್ತ ಶರಣರು ಕೊಳ್ಳುವಂಥ ಸಂತೆಗೆ ಹೋಗಿ ಮಾರುವಾಕೆ ಎಂಥ ಭಕ್ತಿವಂತಳಿಕೆ ಕುಂಬಾರಾಕಿ ಬ್ರಹ್ಮಾಂಡದಲ್ಲ ತುಂಬಿಕೊಂಡ ಕುಂಬಾರಾಕಿ ಎಂಥ ಭಕ್ತಿವಂತಳಿಕೆ ಕುಂಬಾರಾಕಿ ಕಾಸಿಗೊಂದು ಗಡಗಿಯ ಮಾರಿ ಮೂರು ಕಾಸಿಗೊಂದು ಕುಡುಕಿಯ ಮಾರಿ ಆರು ಕಾಸಿಗೊಂದು ಗಡಗಿಯ ಮಾರಿ ಮೂರು ಕಾಸಿಗೊಂದು ಕುಡುಕಿಯ ಮಾರಿ ವಸತಿಯೊಳು ಶಿಶುನಾಳ ದೀಶನ ಮುಂದ ಜ್ಞಾನದ ಮಗಿಯೊಂದಿಡುವಾಕಿ ಎಲ್ತ ಭಕ್ತಿವಂತಾಳಿಗೆ ಕುಂಬಾರಕಿ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡ ಕುಂಬಾರಾಕಿ ಎಂಥ ಭಕ್ತಿವಂತಳಿಕೆ ಕುಂಬಾರಾಕಿ ನೀನೆ ಗುಣವಂತೆ ಆಗಮ್ಮ ಘನವಂತಿ ನೀನೆ ಕ್ಷಣಕಾಲವು ಹರಟಿಯಲ್ಲಿ ಕಳಿಯಬೇಡ ಜಾಣೆ ಕ್ಷಣಕಾಲವು ಹರಟಿಯಲ್ಲಿ ಕಳಿಯಬೇಡ ಜಾಣೆ ಗುಣವಂತೆ ಆಗಮ್ಮ ಘನವಂತಿ ನೀನೆ ನುಡಿಯಲಿ ಜನಮನವನ್ನು ಗೆಲ್ಲುವ ಭಾಗ್ಯವಿಲ್ಲದು ಅವಿರತ ಕಡು ದುಃಖವಿರಲಿ ಶಾಂತಿಯಲ್ಲೋ ತಾಳುವುದು ಯುವತಿಯರಿಗೆ ಸುದಯವಿದು ಸತ್ಯ ಸಾಕ್ಷಿಯಾಗುವುದು ಗುಣವಂತಿಯಾಗಮ್ಮ ಘನವಂತಿ ನೀನೆ ಕ್ಷಣಕಾಲವು ಹರಟಿಯಲ್ಲಿ ಕಳಿಯಬೇಡ ಜಾಣೆ ಗುಣವಂತಿ ಆಗಮ್ಮ ಘನವಂತಿ ನೀನೆ ಗಂಡನೆ ಗುರು ಎಂದು ಸೇವೆ ಗೈಯುವುದೇ ಮುಕ್ತಿಯದು ಗಂಡನು ದೇವರು ಎಂದು ಪೂಜಿಸುವುದೇ ಪುಣ್ಯವದು ಗಂಡನ ಮನ ವೈಕುಂಠ ಕೈಲಾಸವು ಸ್ವರ್ಗವದು ಗಂಡಲ ಗತಿ ಮತಿ ಮೋಕ್ಷಕ್ಕೆ ಶ್ರೀಧರ್ಮವು ಸಾರುವುದು ಗುಣವಂತಿ ಆಗಮ್ಮ ಘನವಂತಿ ನೀನೆ ಕ್ಷಣಕಾಲವು ಹರಟಿಯಲ್ಲಿ ಕಳಿಯಬೇಡ ಜಾಣೆ ಕ್ಷಣಕಾಲವು ಹರಟಿಯಲ್ಲಿ ಕಳಿಯಬೇಡ ಜಾಣೆ ಗುಣವಂತಿ ಆಗಮ್ಮ ಘನವಂತಿ ನೀನೆ ಅತ್ತೆ ಮಾವ ಮೈದುಲರು ನೆಗೆ ಎಳ್ಳಯರಾರಿರಲಿ ಮತ್ತೆಲ್ಲ ಮನೆಯವರು ಕಾಟವನು ಕೊಡುತ್ತಿರಲಿ ಹತ್ತು ನೆರೆಯವರಿಗೆ ಗೊತ್ತು ಗುರಿ ತಿಳಿಸದಿರು ಮುತ್ತಿನಂಥ ಮನವಿರಲಿ ಮೆಚ್ಚುವ ಮಹಾದೇವರು ಗುಣವಂತಿ ಆಗಮ್ಮ ಘನವಂತಿ ನೀನೆ ಕ್ಷಣಕಾಲವು ಹರಟಿಯಲ್ಲಿ ಕಳಿಯಬೇಡ ಜಾಣೆ ಗುಣವಂತಿ ಆಗಮ್ಮ ಘನವಂತಿ ನೀನೆ ಮಕ್ಕಳಲ್ಲಿ ಮತ್ಸರವಳಿ ಮಮತೆ ಇರಲಿ ಎಲ್ಲರಲ್ಲಿ ನಕ್ಕು ನಲಿದು ತಿರುಗುವ ಸತಿ ಬೀಳುವಳು ನರಕದಲ್ಲಿ ಅಕ್ಕರತೆಯ ಜೀವನವೇ ಸತ್ಕಿ ಅಳಿಸುವುದು, ಸಕ್ಕರೆ ಹಾಲು ಸವಿಯಂತೆ ಸಂಸಾರವು ಸಾಗುವುದು, ಗುಣವಂತಿಯಾಗಮ್ಮ ಧನವಂತಿ ನೀನೇ. ಕ್ಷಣಕಾಲವು ಹೊರಟಿಯಲಿ ಕಳಿಯಬೇಡ ಜಾಣೆ, ಗುಣವಂತಿಯಾಗಮ್ಮ ಧನವಂತಿ ನೀನೇ. ಅನುಸೂಯ ದ್ರೌಪದಿಯರ ಖ್ಯಾತಿವಂತಿ ಮಂಡೋಧರಿತಾರ ಸಾವಿತ್ರಿಯರ, ಮಾತಾ ಮಹಾದೇವಿಯಕ್ಕ ನೀಲ ಮಲ್ಲಮ್ಮರ, ನೀತಿ ನಡೆ ನುಡಿಯು ನೋಡಿ ನಡೆದರೆ ಜಗ ಪಾವನ, ನಡೆದರೆ ಜಗ ಪಾವನ, ಗುಣವಂತಿಯಾಗ